तो फिर सभी लोग इसे क्यों नहीं लेते पापा? बच्चा सही बोल रहा है, आप भी डरिए हाथी पांव और हाइड्रोसेल से। 10 फरवरी से स्वास्थ्य कर्मी आपके घर आ रहे हैं हाथी पांव से बचाव की दवा लेकर। दवा जरूर खाएं। स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी। ಪಶುಪಾಲನೆ ಆಧಾರಿತ ನಾಟಕ ಉಂಡು ಸಂತಸದಿಂದಿರು. ರಚನೆ ಡಾಕ್ಟರ್ ವಿ ನಾಗಭೂಷಣ್. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಉಂಡು ಸಂತಸದಿಂದಿರು. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಅಣ್ಣಂದ್ರ ಅಕ್ಕಂದ್ರ ಯಜಮಾನ್ರ ಬಾಯರ ಎಲ್ಲರೂ ಕೇಳ್ರಿ. ಬರ ಆಯ್ತು ವಾರ ನರೋಣಾದ ಕ್ಷೇಮಲಿಂಗೇಶ್ವರ ಜಾತ್ರಿ ಅದ. ಸುತ್ತೆಲ್ಲ ಊರ್ಲಿಂದ ಜನ ಬರ್ತಾರ, ದನಾನೂ ಬರ್ತಾವ. ಎಮ್ಮಿ ಕುರಿ ಆಡು ಹೋರಿ ಎತ್ತು ಆಕಳ ಭಾರಿ ಸಂಖ್ಯಾದಾಗ ಬರ್ತಾವ. ದನಗಳ ಪ್ರದರ್ಶನ ಜಾತ್ರಿನೂ ನಡೀತದ. ನೀವು ಬರ್ರಿ, ಮಕ್ಕಳು ಮರಿನೂ ಕರ್ಕೊಂಡು ಬರ್ರಿ. ಅಂಗಡಿ ಬರ್ತಾವ, ಸರ್ಕಸ್ಸು ದೊಂಬರಾಟ ಎಲ್ಲ ಇರ್ತದ. ಹಂಗಂತ ಅಪ್ಪಗಳು ಅಪ್ಪಣಿ ಕೊಡ್ಸ್ಯಾರ. ನೀವು ಬರ್ರಿ, ನಿಮ್ ಮನೆಯವರನ್ನ ಬೀಗರನ್ನ ಗೆಳೆಯರನ್ನ ಕರ್ಕೊಂಬರ್ರಿ. ಕೇಳ್ತೇನ ನಿಂಗೆ. ಹೂನ್ರಿ, ಜಾತ್ರೆಗಂತ ಡಂಗುರ ಹೊಡ್ಲಿಕತ್ತಾರ, ಮತ್ತ ನಮ್ ಜೋಡೆತ್ತು ಒಯ್ತಿರೇನ್ರಿ? ಹ್ಞೂ, ಮತ್ತ ತಗೊಂಡ್ ಹೋಗದೆ ಬಾತ್ಸಲ ಸ್ವಲ್ಪದ್ರಾಗೆ ಬಹುಮಾನ ತಪ್ಪೋಯ್ತು. ಈಗ ನಮ್ ಎತ್ತುಗಳು ಬಹಳ ಚಂದಾಗ್ಯಾವ. ಹ್ಞೂ, ಮತ್ತ ಈ ವರ್ಷಂತೂ ಹೊಲ್ದಾಗ ಹಸಿ ಮೇವು, ಹಸಿ ಹುಲ್ಲು, ಹಿಂಡಿ, ಹುರುಳಿ ಅಂತ ಒಳ್ಳೆ ಆಹಾರ ಸಿಕ್ಕದ. ಹಂಗಾಗಿ ಭಾರಿ ಮೈಕೈ ತುಂಬಿಕೊಂಡಾವ. ನೀನು ಜಾತ್ರೆಗೆ ಹೋಗ್ಲಿಕ್ಕೆ ಎಲ್ಲ ತಯಾರು ಮಾಡು. ಹಂಗ ಎತ್ತುಗಳ ಗಗ್ರ, ಗೆಜ್ಜಿ, ಕೋಡು ಕಳಸ, ಬೆನ್ನಿನ ಹಾಸು ಎಲ್ಲ ಜೋಡಿಸಿಡು. ನಾನು ಎತ್ತುಗಳ ಮೈ ಚಂದ ತೊಳೆದು ಎಣ್ಣಿ ಹಚ್ಚಿ ಮಾಲಿಶ್ ಮಾಡ್ತೀನಿ. ಏನ ಕಮಲ, ಗೊತ್ತಾಯ್ತೇನ್ ನಿನಗ? ಹೇಳಿದ್ರಲ್ಲ ಗೊತ್ತಾಗೋದು. ಅದೇ ಆ ಮೂಲಿ ಮನಿ ಸಂಗನಗೌಡ ಇದ್ದಾನಲ್ಲ, ಈ ಸಲನು ಕ್ಷೇಮಲಿಂಗೇಶ್ವರ ಜಾತ್ರೆಗೆ ಎತ್ತು ಹೊಡ್ಕೊಂಡು ಹೋಗ್ತಾನಂತ. ಹೌದೇನು? ಈ ಸಲ ನನಗೆ ಬಹುಮಾನ ಬರುವುದು ಅಂತ ಹೇಳಿ ಊರ್ ತುಂಬಾ ಹೇಳ್ಕೊಂಡು ಓಡಾಡಕತ್ತಾನಂತ. ಅಯ್ಯ, ನೀವ್ಯಾಕ್ ತಲೆ ಕೇಳಿಸ್ಕೋತೀರಿ ಅದಕ್ಕ? ನಮ್ದು ಜರ್ಸಿ ಆಕಳಲ್ಲೇನು? ಹೌದಲ್ಲ, ಮೊನ್ನೆ ಅಮಾಸಿ ಮರುದಿನ ಕರ ಹಾಕ್ಯದಲ್ಲ, ಸರ್ತಿಗೆ 10 ಸೇರ್ ಹಾಲ್ ಕೊಡ್ತದ. ಮತ್ತ ಆಕಳನು ಚಲೋ ಮೈ ಕೈ ತುಂಬಿಕೊಂಡು ಚಂದ ಕಾಣಿಸ್ಲಿಕ್ಕತ್ತದ, ನಾವು ತಗೊಂಡ್ ಹೋಗೋಣಂತ. ಕಮಲ, ಇದೆಲ್ಲ ನಮ್ ಮರ್ತೆ ಬಿಟ್ಟಿದ್ದು ನೋಡು. ಈ ಆಕಳ ನಮ್ಗೆ ಎಷ್ಟು ಚಲೋ ಕೈ ಹಿಡದ. ಒಂದೇ ಒಂದ್ ದಿವಸ ನಾ ಅದಕ್ಕ ಫೀಲ್ಡ್ ತಪ್ಪಿಸೋದಿಲ್ಲ, ಗೊತ್ತದೇನ್ ನಿನಗೆ? ಅದು ಬಿಡ್ರಿ, ಒಂದೇ ಒಂದ್ ದಿವಸ ಇಲ್ಲಿ ತನ ತಪ್ಪಿಸಿಲ್ಲ. ಅದಕ್ಕಂತನ 2 ಎಕರೆ ಮೇವು ಬೆಳೆಸಿನಿ. ಮಾತಾಕಿನ ಆಕಳಿಗೆ ಮೈ ತೊಳಸಿ ತಯಾರ ಮಾಡ್ರಿ, ನಾ ಹಾಲನ್ನ ಸೊಸೈಟಿಗೆ ಹಾಕಿ ಬರ್ತೀನಂತ. ಆಯ್ತಾಯ್ತು, ಹಂಗ ಮಾಡೋಣಂತ. ಮೈ ಕೈಯೆಲ್ಲ ಬ್ಯಾನೆ, ನಡೆದು ನಡೆದು ಸಾಕಪ್ಪ. ಯಪ್ಪ ಹೌದು, ಯಪ್ಪ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹಾಯ್ ಅನಸ್ ನೋಡುವ ಯಪ್ಪ. ಇನ್ನ ನಾಳೆ ತನ ಆರಾಮ, ನಾಳೆ ಅದು ನೋಡಪ್ಪ ಗದ್ಲಾನ ಗದ್ಲ, ಯಾರ್ಯಾರ ಬೆಲಿ ಏನಂತ ಗೊತ್ತಾಗ್ತದ ನೋಡು. ಅಂದಂಗ ಯಾರ್ಯಾರಿಗೆ ಯಾವ ಯಾವ ಹೊಸ ಯಜಮಾನ್ ಸಿಗ್ತಾನೋ ಏನೋ. ಯಜಮಾನ ಮಾರಲ್ಲ ಈ ಜೋಡಿನ ಅಂತಿದ್ದ. ನಂಗಂತೂ ಮಾರಕ್ ತಂದಾರ, ಯಾವ ಕಟಕನ್ ಪಾಲಾಗ್ತೀನೋ ಏನೋ. ಅಯ್ಯೋ ಪಾಪ, ಅದ್ರಾಗ ಪಾಪ ಪುಣ್ಯ ಏನ್ ಬಂತು? ನಮ್ಮಂತವ್ರ ಹಣೆ ಬರನ ಅಷ್ಟು. ನಮ್ ಕಾಲದಾಗ ಬರಡಾಗ್ಲಿ ಮುದಿ ಆಗ್ಲಿ ಮನ್ಯಾಗ ಇಟ್ಕೊಂತಿದ್ರು, ಸತ್ರು ಹೊಲ್ದಾಗ ಮಣ್ಣ ಮಾಡ್ತಿದ್ರು. ಈಗ ಕಾಲಾನೇ ಬದ್ಲಾಗ್ಯದ. ಹಾಲ್ ಕೊಡುದು ನಿಂತ್ರ ಸಾಕು, ಹೊತ್ತಾಕಿ ಬಿಡ್ತಾರ. ಕಾಲ ಕೆಟ್ಟೋತು. ನೀನೇನು ಮುದುಕಿ, ಊರ ಹೋಗಂತದ ಕಾಡ ಬಾ ಅಂತದ. ಆದ್ರ ನಂದು ನಂದು ಇನ್ನ ವಯಸ್ಸದ. ಗಬ್ಬ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ಯಜಮಾನ ಮಾರ್ಲಿಕ್ ತಂದಾನ. ನಮ್ಮ ಊರು ಡಾಕ್ಟ್ರು ಬಡ್ಕೊಂಡ್ರು ಕೇಳಿಲ್ಲ. ನಿನ್ನ ಆಕಳಿಗೆ ಒಳ್ಳೆ ಮೇವು ಹಿಂಡಿ ಹಾಕು, ಖನಿಜ ಮತ್ತು ಲವಣ ಕೊರತಿ ಅದ, ಗಬ್ಬ ಆಗ್ತದ ಅಂತ ಕಾಳು ಮೊಳಕೆ ಬರಿಸಿ ತಿನ್ಸು ಅಂತ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಈಗ ಮಾರ್ಲಿಕ್ಕೆ ತಂದಾನ ಮಹಾಜಿಪುಣ. ಆಕಳ ಹಾಲು ಕೊಡ್ತಿದ್ರೆ ಮಾತ್ರ ಒಳ್ಳೆ ಆಹಾರ ಹಿಂಡಿ ಕೊಡ್ತಾನ, ಇಲ್ಲದೆ ಇದ್ರೆ ಇಲ್ಲ. ಲಾಸ್ ಆಗೋದು ಗೊತ್ತಾಗಂಗಿಲ್ಲ. ದಡ್ಡ ದನಗಳಿಗೀಗ ಕಷ್ಟದ ಕಾಲ ನೋಡ್ವಾ. ಆಕಳಗಳಿಗೆ ಮೇಯಕ್ ಜಾಗನೇ ಇಲ್ಲ. ಕಟ್ಟಿ ಸಾಕುದು ಲಾಭ ಇಲ್ಲ ಅಂತ ಸಾಕ್ಲಾರ್ದೆ ಬಿಡಕತ್ತಾರ. ಪ್ಯಾಟ್ಯಾಗಂತೂ ಕಾಗದ ಪ್ಲಾಸ್ಟಿಕ್ ತಿಂದು ಜೀವನ ಮಾಡ್ತಾ ಇದಾವ ಆಕಳುಗಳು. ಏನ್ ಕಾಲ ಬಂತಪ್ಪ. ಈಗ ಬರೀ ಲೀಟರ್ ಲೀಟರ್ ಗಟ್ಟಲೆ ಹಾಲು ಕೊಡೋ ಇಂಗ್ಲೀಷ್ ಆಕಳಿಗೆ ಮಾತ್ರ ಕಿಮ್ಮತ್. ಅದು ಹಾಲು ಕೊಡ್ತಿದ್ರು ಮಾತ್ರ. ಏನು ನನ್ ಬಗ್ಗೆನೆ ಮಾತಾಡ್ಕೊಂಡಂಗಿತ್ತು? ನಾ ಎಲ್ಲ ಕೇಳಿಸ್ಕೊಂಡೆ. ಹೌದು, ನಂದೇನು ರಾಣಿ ತರಹದ ಬದುಕು. ಕೂತಲ್ಲೇ ಎಲ್ಲ ಬಂದು ಬೀಳ್ತದ. ಹಾಲ್ ಹಿಂಡೋಕ್ಕಿಂತ ಮುಂಚೆ ಹಿಂಡಿ, ಅದು ಹಾಲಿನ ಇಳುವರಿಗೆ ತಕ್ಕಂಗ. ಬಹಳ ಲೆಕ್ಕಾಚಾರದ ಮನುಷ್ಯ ನಮ್ಮ ಯಜಮಾನ. ಅದಾದ್ಮೇಲೆ ಹಸಿ ಮೇವು, ಅದರೊಳಗೂ ವೆರೈಟಿ, ಕೇಕ್ ದಳ ಅಂತ, ದ್ವಿದಳ ಅಂತ. ಆಮೇಲೆ ಸ್ನಾನ, ಮತ್ತ ಒಣ ಹುಲ್ಲಂತೂ ಯಾವಾಗ್ಲೂ ಇದ್ದೇ ಇರ್ತದ. ಇನ್ನ ಸಂಜೆ ಹೊತ್ತಿಗೆ ಹಿಂಡಿ ಬೂಸ ಅಂತ ಮತ್ತೆ ತಿನ್ಲಿಕ್ ಕೊಡ್ತಾನ. ನನ್ನಂತ ದೈವ ಯಾರಿಗದ ಹೇಳು. ನೀನು ಪುಣ್ಯ ಮಾಡಿ ಬಿಡು, ನಮ್ ಯಜಮಾನ್ಗ ಯಾವಾಗ ಬುದ್ಧಿ ಬರ್ತದ ಏನೋ. ಬಾಬಾ ಬಾಬಾ, ಏನ್ ಭಾರಿ ಅದಪ್ಪ. ಏ ಶಮಣ್ಣ, ಅಲ್ಲಿ ನೋಡಲ್ಲಿ ಆ ಎಚ್ ಎಫ್ ಜರ್ಸಿ ಆಕಳುಗಳು. ಅಲ್ಲಲ್ಲ, ಏನೋ ಇದು ಈ ವರ್ಷ. ಅವುಗಳ ಮೈ ನೋಡು, ಬಣ್ಣ ನೋಡು, ಚರ್ಮ ನೋಡು, ಏನು ಹೊಳಿಲಿತ್ತದ ಅಂತೀನಿ. ನೋಡಿ ಹಿರಣ್ಣ, ಆ ಕೆಚ್ಚು ನೋಡು, ಏನಂತೀನೋ. ಇನ್ನು ನೆಲಕ್ಕ ಹತ್ತಬೇಕು ನೋಡು, ಅಷ್ಟು ದೊಡ್ಡ. ನನಗನಸ್ತದ ಹಿರಣ್ಣ, ಏನಿಲ್ಲ ಅಂದ್ರೆ ಒಂದು ಹೊತ್ತಿಗೆ 10-12 ಲೀಟರ್ಗಿಂತ ಕಡಿಮೆ ಹಾಲು ಕೊಡುದು. ಬರಾಬರಿ ಹೇಳಿದ್ ನೋಡು, ಬರಾಬರಿ ಹೇಳಿದೆ. ಅರೆ ಏ ಶಮಣ, ಇಲ್ಲಿ ನೋಡು, ಎಮ್ಮೆನು ಬಂದವ. ಏ ಹೌದು ಅಲ್ಲ ನೋಡಿಗ, ಏಸು ಎಮ್ಮೆ ತರಾವ? ಏನ್ ಸುದ್ದಿ? ಸುರ್ತಿ, ಮುರ್ರಾನು, ಧಾರವಾಡದ ಎಮ್ಮೆ ಏನು ಎಲ್ಲವ ನೋಡು. ಅಲ್ಲ ಶಮಣ, ನಮ್ಮನ್ಯಾಗನು ಹೈನಾ ನಿಂತು ಒಂದ್ ತಿಂಗಳಾಯ್ತೇನಪ್ಪ. ಮತ್ತ ನಮ್ಮ ಅಟಾಪ್ನಾಗ ಒಂದು ಚಲೋ ಎಮ್ಮೆ ತಗೊಳಮು ಅಂತ ಬಂದೆ ನೋಡ. ಅದೇ ಕತ್ತಿ ಅದಪ್ಪ ಇರಣ. ಹೌದು, ಹೋದ ಸಲ ಜಾತ್ರೆಗ ಒಂದು ಚಲೋ ಒಂದು ಎಚ್ ಎಫ್ ಐತಿದ್ದೇನಪ್ಪ. ಹೌದು, ಏನಾಯ್ತಂತಿ? ಮನ್ ಇದ್ದಕ್ಕಿದ್ದಂಗ ಸತ್ತೋಯ್ತೇನಪ್ಪ ಅದು. ಅಲ್ಲೋ ಶಮಣ, ಹಂಗ ಹೆಂಗ್ ಸತ್ತುತ್ತು ಅಂತೀನಿ. ಏನ್ ಹೇಳದ್ರಿ ಕತ್ತಿ? ರಾತ್ರಿ ಚಲೋತ್ನಾಗಿತ್ತ, ಮುಂಜಾನೆ ಅದು ನೋಡ್ತೀನಿ ಸತ್ತೆ ಹೋಗ್ಯದ. ಅಲ್ಲಾಯೋನ ಏನ್ ಹೇಳಪ್ಪ, ಹೊತ್ತಿ ಇಲ್ಲಂದ್ರು 10 ಲೀಟರ್ಗಿಂತ ಕಡಿಮೆ ಹಾಲು ಕೊಡ್ತಿಲ್ಲಪ್ಪ. ಹೊಟ್ಟಿ ಉರಿದೋಯ್ತಪ್ಪ, ಏನ್ ಹೇಳಿ ನಾನು. ಖರೆ ಅದಪ್ಪ ಶಾಮಣ್ಣ, ಖರೆ ಅದ. ಆದ್ರೆ ಶಾಮಣ್ಣ, ಇದ್ದಕ್ಕಿದ್ದಂಗ ಅಂತ ಚಲೋ ಆಕಳ ಸಾಯ್ಬೇಕು ಅಂತಂದ್ರೆ ನನಗೇನೋ ಅನುಮಾನ ಬರ್ಲಿಕ್ಕತ್ತದ. ನೀನೇ ಏನೋ ಗದ್ಲಿ ಮಾಡಿರ್ಬೇಕು ಅಂತ. ಹೌದಪ್ಪ, ನೀ ಹೇಳಿದ್ದು ಬರೋಬ್ಬರದ ಇರೋಣ. ಹಂಗ ಹೇಳ ಮತ್ತ. ಯಾಕಂತಂದ್ರ ಮರುದಿವಸ ಮುಂಜಾನೆ ಡಾಕ್ಟರ್ ಸಾಹೇಬ್ರಿಗೆ ಏನ ಹೇಳ ಕಳಿಸ್ದೆ. ಡಾಕ್ಟರ್ ಸಾಹೇಬ್ರು ಬಂದ್ರು, ನೋಡಿದ್ರು, ಆಮೇಲೆ ಅವರು ಇದೇ ಹೇಳಿದ್ರು, ಏನೇ ತಪ್ಪಾಗ್ಯದ ಅಂತೇಳಿ. ಓಹೋಹೋ, ನೀವ್ ಮಾಡಿದ್ ತಪ್ಪಾಗ್ಯದ ಅಂತ ಹೇಳದ್ರಿಲ್ಲ ಅಂದ್ರೆ ಏನಂದ್ರೆ ಗುರ್ತೇನು, ಈ ಅಕ್ಕಿನೋ ಜೋಳನೋ ಒಟ್ಟಿಗೆ ಜಾಸ್ತಿ ಕೊಟ್ಟಿರ್ತಾರ ನೋಡು, ಅದು ಜಾಸ್ತಿ ತಿಂದೆ ಹಿಂಗಾಗ್ಯದ, ಅದು ಮುಂಜಾನೆ ಹೇಳಿದ್ರೆ ಸತ್ ಹೋಗ್ಯದ ಅಂತ. ಅದು ನಾ ಇಟ್ಟಿದ್ದು ಇತ್ತು, ಅದು ತಿಂದಿದ್ದು ಇತ್ತೇನಪ್ಪ. ಹಿಂಗಾಗಿ ಈ ಒಂದು ಘಟನೆಯಿಂದ ಒಂದು ಒಳ್ಳೆ ಪಾಠ ಕಲ್ತಂಗಾತ ನೋಡಣ. ಖರೆ ಅದಪ್ಪ, ಖರೆ ಅದ. ಅಲ್ಲಪ್ಪ ಇರಣ, ನಂದಂತೂ ಕತಿ ಇದಾಯ್ತು. ಹೌದಪ್ಪ. ಇನ್ನ ಹೋದ್ರ ಜಾತ್ರೆಗ ನೀನು ಒಂದು ಎಮ್ಮಿ ತಗೊಂಡ್ ಹೋಗಿದ್ದಲ್ಲ, ಹೆಂಗದ್ರ ಹೈನ ಶಮಣ? ನಮ್ದು ಮತ್ತ ನಿನ್ ಹಂಗೆ ಅನು ಕತಿ. ಈಗ ನೋಡು, ಪ್ರತಿ ಸಲ ಹಂಗೆ ಆಗ್ಯದೇನಪ್ಪ, ಹಾಲ್ ಕೊಡೋ ತನಕ ಹಿಂಡದು, ಆಮೇಲೆ ಗೊಡ್ ಬೀಳದದು, ಮತ್ ಮಾರಿ ಬಿಡೋದು. ಅಲ್ಲಪ್ಪ, ಗೊಡ್ ಆಗ್ಲಿಕ್ಕೆ ಯಾಕೆ ಬಿಡ್ತಿ ಅಂತೀನಿ? ಚಲೋತ್ನಾಗಿ ಆರೈಕೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಂಗ ಶಮಣ? ನೀನು ಭಾರಿ ವಿಚಿತ್ರ ಮಾಡಲ್ವಾ. ಇನ್ನ ಹಾಲೇ ಕೊಡಂಗಿಲ್ಲ ಅಂದ್ಮೇಲೆ ಆರೈಕೆ ಯಾಕೆ ಮಾಡಬೇಕು ಅಂತ? ಇಲ್ಲೇ ನೋಡು ತಪ್ಪು ನಿಂದು. ಏನಂತಂದ್ರ ಇರಣ, ಕರು ಹಾಕಿದ ಎರಡು ತಿಂಗಳಿಗೆ ಬೆದಿ ನೋಡ್ಕೊಂಡು ಹೋರಿ ಬಿಡ್ಬೇಕಣ. ಇಲ್ಲಂತಂದ್ರ ಡಾಕ್ಟರ್ ಸಾಹೇಬ್ರ ಹತ್ರ ಇದು ಇಂಜೆಕ್ಷನ್ ಕೊಡಿಸ್ಬೇಕು. ಶಮಣ ನೀನು ಭಾರಿ ಹೇಳಪ್ಪ, ನೀ ಹೇಳೋದ್ ನೋಡಿದ್ರ ಭಾರಿ ಸರಳ ಅನಿಸ್ತದ, ಆದ್ರೆ ನನಗೆ ಬೆದಿಗೆ ಬಂದದ್ದೇ ತಿಳಿಲಿಲ್ಲ ಅಂತೀನಿ. ಎಂತ ದಡ್ಡಿದ್ದಿ ಅಂತೀನಿ ನೋಡಿರಣ. ಎಮ್ಮಿಗಳದು ಬೆದಿಗೆ ಬಂದಿದ ಲಕ್ಷಣ ಸ್ವಲ್ಪ ಗೊತ್ತಾಗೋದಿಲ್ಲ, ಖರೇ ಅದ. ಆದ್ರೆ ಏನ್ ಮಾಡಕಂತಂದ್ರ ಸ್ವಲ್ಪ ನಾವು ನಿಗಾ ಹೆಚ್ಚಿಗೆ ಮಾಡಿ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದಿವಿ ಅಂತಂದ್ರ ಬೆದಿ ಲಕ್ಷಣ ಗುರ್ತಾಗ್ತಾವ. ಅಂದ್ರೆ ಜಾಸ್ತಿ ಲಕ್ಷ ಕೊಡಬೇಕು ಅಂತ ಇಲ್ಲಿ ನಿಂದ ತಪ್ಪಾಗ್ತಾರ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಏನಂತಂದ್ರ, ಕರು ಹಾಕ ತನಕನು ಹಾಲು ಹಿಂಡ್ಕೋತ ಹೋಗ್ಬಾರ್ದಪ್ಪ. ಗಬ್ಬ ಕಟ್ಟಿ ಎಂಟು ತಿಂಗಳಾದ್ಮೇಲ ಹಾಲು ಹಿಂಡೋದು ನಿಲ್ಸಿಬಿಡು, ಇದು ಬಹಳ ಮುಖ್ಯನ. ಇನ್ನ ಹೆಚ್ಚು ಹಿಂಡಿ ಭೂಸ ಕೊಟ್ಕೋತ ಹೋಗ್ಬೇಕು. ಒಟ್ನ ನೋಡಪ್ಪ, ಈ ದೀಡ್ ವರ್ಷ ಒಂದೂವರೆ ವರ್ಷಕ್ಕ ಒಂದಾದ್ರೂ ನಾವು ಕರ ಹಾಕೋ ಹಂಗ ಆಹಾರದ ನಿಗಾ ವಹಿಸ್ಕೋತ ಹೋಗ್ಬೇಕು. ಅಂದ್ರ ಆಹಾರ ಈ ಪ್ರಮಾಣದ ಕೊಡಬೇಕು ಅಂತೀನಿ. ಅಂದಾಗ ಏನಾಗತ್ತ, ಒಂದೂವರೆ ವರ್ಷಕ್ಕಾದ್ರೂ ಒಂದು ನಾವು ಕರ ತಗೊಳ್ಳಿಕ್ಕೆ ಸಾಧ್ಯ ಆಗ್ತೇನಪ್ಪ. ಹೌದ್ ನೋಡ್ ಶಮಣ, ನೀ ಹೇಳಿದ್ ಬರೋಬ್ಬರಿ ಅದ, ಇನ್ಮ್ಯಾಲ ನೀ ಹೇಳದಂಗೆ ಮಾಡ್ತೀನಿ, ಮತ್ತ ನನ್ ಪರಿಸ್ಥಿತಿ ಚಲೋ ಹ್ಯಾಂಗ್ ಆಗಂಗಿಲ್ಲ ನೋಡೇ ಬಿಡ್ತೇನೆ. ಅಷ್ಟು ಮಾಡಿ. ಏನ ಅಲ್ಲಿ ನೋಡು, ಏನ್ ಟೊಪಿಗೆ ಇಟ್ಕೊಳಲ್ಲ. ಹೌದು ಹೌದು, ನರೋಣ ಶಂಕರಪ್ಪ ಗೌಡ. ಹೌದ ನರೋಣದ ಶಂಕರಪ್ಪ ಗೌಡ ಹನವ. ನೀ ನಡಿ ಮುಂದ, ನಾನು ಶಂಕರಪ್ಪ ಗೌಡಗ ಭೆಟ್ಟ ಎಲ್ಲಾರ್ದೆ ಬಹಳ ದಿವಸ ಆಯ್ತಾ? ಆಯ್ತು ಆಯ್ತು, ಹಂಗ ಅವನಿಗೆ ಸ್ವಲ್ಪ ಮಾತಾಡ್ಸ್ಕೊಂಡು ನಾನು ಹೋಗ್ತೀನಿ, ನಡೀತೀನ. ಶಮಣ ಮತ್ತ ಮ್ಯಾಲಿಂದ ಮ್ಯಾಲ ಭೇಟಿ ಆಗ್ತಾರಪ್ಪ. ಆಯ್ತು ಆಯ್ತು ಆಯ್ತು, ಬರ್ತೀನ. ಹಾ ಬಾಬ್. ಶಂಕರ ಗೌಡ, ಏ ಶಂಕರ ಗೌಡ, ಏ ಈ ಕಡೆ ಬಾರು. ಏನು ಶಮಣ, ಎಷ್ಟು ದಿವಸ ಆಯ್ತು ನೋಡಿ? ನೀ ಆ ಗದ್ದಲ್ದಾಗ ಅಷ್ಟು ಮಂದಿಯಾಗಿ ನಿಂಗೆ ನೋಡಿ ನಾ ಗುರ್ತು ಹಿಡಿದು ಕರೆದಿಲ್ಲಪ್ಪ. ಬಹಳ ಚಲೋ ಮಾಡಿದೆಪ್ಪ. ಅಲ್ಲಪ್ಪ ಶಮಣ್ಣ, ಮತ್ತ ಯಾವಾಗ ಬಂದಿಪ್ಪ, ಏನ್ ಸಮಾಚಾರ? ಏ ಈಗ ಬಂದಪ್ಪ, ಒಂದ್ ತಾಸ ಎರಡು ತಾಸ ಆಯ್ತು. ಮತ್ತ ನಿಂದೇನ್ ನಡೆದ ಅಂತೀನಿ? ಏನಿಲ್ಲ ಶಮಣ್ಣ, ಎಲ್ಲ ಆರಾಮದ. ಆದ್ರೆ ಏನಾಯ್ತು ಅಂತಂದ್ರ, ಈ ಸಲ ಒಕ್ಕಲತನಕ್ಕ ಎತ್ ಇರ್ಲಾರ್ದಂಗ ಆಯ್ತಪ್ಪ, ಅದಕ್ಕ ಒಂದ್ ಜೋಡಿ ಎತ್ ತಗೊಂಡ್ ಹೋಗೋಣ, ಖರೀದಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಹೌದು ಅಂದ್ರ ಚಲೋ ದುಡ್ಡು ಇಟ್ಕೊಂಡು ಬಂದಿ ಅಂತ ಅಂದಂಗಾಯ್ತ. ಎಲ್ಲಿದೋ ಮರಯ್ಯ, ಯಾಕಂತ ಕೇಳು. ಒಂದ್ ಎತ್ ತಗೊಳ್ಬೇಕು ಅಂತಂದ್ರೆ ಸುಮ್ಮ ತಿಳ್ಕೊಂಡೇನು? ಖರೆ ಬಾಳ ರೊಕ್ಕ ಬೇಕು. ಇವತ್ತ ನಾಳೆ ಹೆಂಗಾಗ್ಯದಂತಂದ್ರ, ಒಂದ್ ಎತ್ತು ತಗೊಳ್ಳೋದು ಒಂದ್ ಮೋಟರ್ ಬೈಕ್ ತಗೊಳ್ಳೋದು ಒಂದೇ ಆಗ್ಯದ ನೋಡು. ಅಲ್ಲಪ್ಪ ಶಮಣ್ಣ, ಮೋಟರ್ ಬೈಕ್ ಇಟ್ಕೊಂಡು ಹೊಲ ಉಳಾಕ್ ಬರ್ತದೆ ಏನಪ್ಪ? ಬೇರೆ ಎತ್ ಎತ್ತೆ ಬೈಕ್ ಬೈಕ್ ಖರೆ ಅಲ್ಲ. ಮತ್ತ ಅಂದಂಗ ಏ ಒಂದ್ ಕೆಲಸ ಮಾಡು. ಈಗ ಆ ಎದರಿಂದ ಎತ್ತ ನಡೆದವಲ್ಲ ಜೋಡಿ ಎತ್ತ, ಹಳ್ಳಿಕಾರ ಏ ಅವೇ ಖರೀದಿ ಮಾಡು. ಎಟ್ ಚಂದ ಒಂದ್ ಲಕ್ಷಣ ನೋಡವ್ ಎಟ್ ಚಲೋ. ಶಮಣ ಅವನ್ ಕೇಳಿ ಬಿಟ್ಟಿನೇನಪ್ಪ ನಾನು. ಹಿಂಗ ಅವು ನಮ್ಮ ಊರಿನ ಸಂಗನಗೌಡದನ್ಲ ಅವನು. ಅವು ಏ ಮತ್ ತಗೋಳು. ಏ ಬಾಳ ಹೈ ರೇಟ್ ಹೇಳಾಕತ್ತಾನಪ್ಪ. ಹೌದು ಪ್ರೈಸ್ ಬರ್ತದ ಅಂತ ಹೇಳಿ ರೇಟೇ ಇಳಿಸೋದಿಲ್ಲ ಅಂತ ಹೇಳ್ತಾನ ಮಗ. ಹಂಗ್ಯಾಕ್ ಹೇಳ್ತಾನವ? ಅಷ್ಟೇ ಅಲ್ಲ, ಮಾತಾಡಿಸಿದ್ರ ಕತಿನ ಹೇಳ್ತಾನ. ಅದಕ್ಕೇನೋ ಬಂಗಾರ ತಿನ್ನಿಸ್ದಂಗ್ ಮಾಡ್ತಾನ ಇವ. ಅಂತದೇನಪ್ಪ ಮಾಡ್ಯಾನ ಅಂತೀನಿ, ಜಗತ್ತಿನಾಗ ಇರ್ಲಾರ್ದು ನಾ ನೋಡ್ಲಾರ್ದು ಅಂತೀನಿ. ಹೊಸದೇನು ಇಲ್ಲಪ್ಪ, ಅದೇ ಒಣ ಮೇವು ಹಸಿ ಮೇವು ಕ್ಯಾಟಲ್ ಫೀಡ್. ಅದ್ರಾಗ ಏನಪ್ಪ ವಿಶೇಷದ ಮಾಡ್ಲಾರ್ದ ಮಾಡ ನಾನ್ ತಿನ್ನ. ಮೇವು ಹಿಂಡಿ ಒಳಗ ವಿಶೇಷ ಇಲ್ಲ, ಪ್ರಮಾಣ ಬಹಳ ಮುಖ್ಯ ಅಂತಾನವ. ಹಿಂಗ ಮೂರು ಭಾಗದಾಗ ಎರಡು ಭಾಗ ಮೇವ್ ಇರಬೇಕು ಅಂತಾನ. ಆಮೇಲೆ ಮೂರು ಭಾಗದಾಗ ಒಂದು ಭಾಗ ಕ್ಯಾಟಲ್ ಫೀಡ್ ಇರಬೇಕಂತ. ನಾವು ಹಂಗ ಹಾಕೋದಿಲ್ಲನಪ್ಪ, ಅವ ಏನ್ ಹೇಳೋ ಭಾಷಾಣೆ. ಏ ಹಂಗಲ್ಲಂತ, ಮೇವನಾಗೂ ಪವಣ ಭಾಗ ಒಣ ಮೇವು, ಇನ್ನು ಪಾವು ಭಾಗ ಹಸಿ ಮೇವ ಅಂತ. ಹುರುಳಿ ಅವ್ರಿ ಅಲಸಂದಿ ಮೇವು ಇದ್ರ ಕ್ಯಾಟಲ್ ಫೀಡ್ ಇನ್ನ ಕಡಿಮೆ ಮಾಡಬಹುದಂತ. ನಾ ಏನೇನೋ ಹೇಳ್ತಿದ್ದ, ತಿಲಿ ಕಟ್ಟಿ ಕಡೆ ಓಡಿ ಬಂದ್ ನೋಡು. ಅದು ಮುಂಜು ಮುಂಜಾನೆ ಅದು ಸಾಲ ಕೂತು ಪಾಠ ಕೇಳ್ದಂಗ ಅಗದಿ ಬಾಳ ಚಲೋ ಆಯ್ತಪ್ಪ, ಹೊಸ ಹೊಸ ವಿಷಯ ತಿಳ್ಕೊಂಡಾಗೈತ್ ನೋಡ್ ನನಗ. ಅಲ್ಲ ಮತ್ತ ಏ ಶಂಕರಪ್ಪ, ಹಾ ಹೇಳ ಶಮಣ. ಒಂದು ಮಾತು ಹೇಳ್ತೀನಿ, ಹೊಟ್ಟಿ ಏನೋ ಚಲೋತ್ನ ಕೊಟ್ಟಿವ್ ಅಂತ ಇಟ್ಕೊ, ಎತ್ತಾಗ್ಲಿ ಆಕಳಾಗ್ಲಿ ಚಲೋತ್ನಾಗೆ ಇರ್ತಾವ. ನನ್ನ ಹಾಕೊಂಡು ಹಂಗೆ ಇತ್ತೇನಪ್ಪ, ಫಸ್ಟ್ ಟೈಮ್ ಎಚ್ ಎಫ್ ತಗೊಂಡಿದ್ ನೋಡು. ಅವಾಗ ಡಾಕ್ಟರ್ ಸಾಹೇಬ್ ಹೇಳಿದ್ರು, ನೋಡು ಬಹಳ ಹುಷಾರಾಗಿ ನೋಡಕೊ ಶಮಣ, ಬರೀ ಒಣ ಮೇವು ಹಾಕಿದ್ರೆ ಎಚ್ ಎಫ್ ನಡೆಯೋದಿಲ್ಲ, ಹಸಿ ಮೇವು ಹಿಂಡಿ ಭೂಸ ಎಲ್ಲ ಟೈಮ್ ಟೈಮಿಗೆ ಬರಬ್ಬರ್ ಕೊಡಬೇಕು ಅಂತ ಹೇಳಿದ್ರೇನಪ್ಪ. ಶಮಣ ನೀ ಏನ ಕ್ಯಾಟಲ್ ಫೀಡ್ ಕೊಂಡ್ಕೊಂಡು ಬಂದ್ ಹಾಕ್ತೀಯನ? ಸುರುಸುರುವಿಗೆ ಖರೀದಿ ಮಾಡ್ಕೊಂಡ ತಂದು ಕುಡ್ತಿದ್ದೇನಪ್ಪ. ಆಮೇಲ ಡಾಕ್ಟರ್ ಸಾಬ್ರು ಒಂದ್ಸಲ ಮನೆಗೆ ಬಂದಾಗ ಏನ್ ಹೇಳಿದ್ರು ಗೊತ್ತೇನೋ? ಏನ್ ಹೇಳಿದ್ರು? ಹಿಂಡಿ ಭೂಸ ನುಚ್ಚು ಎಲ್ಲ ತಂದು ನೀನೇ ಮನೆಯಾಗ ತಯಾರು ಮಾಡ್ಕೋಬಹುದಪ್ಪ ಕ್ಯಾಟಲ್ ಫೀಡ್ ಅಂದ್ರು. ಆಮೇಲೆ ಎಲ್ಲ ತಿಳ್ಕೊಂಡು ಮನೆಗೆ ತಯಾರು ಮಾಡ್ಲಿಕ್ಕೆನಪ್ಪ ಕ್ಯಾಟಲ್ ಫೀಡ್ ಮನ್ಯಾಗ ಮಾಡ್ಕೋಬಹುದ? ಏ ಅದ್ರಾಗ ಏನಂತ ಆಶ್ಚರ್ಯ ಮಾಡ್ತೀನಿ, ಮನ್ಯಾಗ ಬಹಳ ಸರಳಾಗಿ ತಯಾರು ಮಾಡ್ಕೋಬೋದೇನಪ್ಪ. ಹೌದಾ? ಈ ನುಚ್ಚು ಹಿಂಡಿ ಭೂಸ ಇರ್ತಾವಲ್ಲ, ಇವು ಮೂರು ಒಂದೊಂದು ಭಾಗ ತಗೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕೇನಪ್ಪ. ಇನ್ನ ಹಾಲ್ ಕುಡೋ ದನ ಇತ್ತಂತಂದ್ರ ಸ್ವಲ್ಪ ನುಚ್ಚು ಜಾಸ್ತಿ ಹಾಕ್ಬೇಕೇನಪ್ಪ. ಇನ್ ಹಾಲ್ ಕುಡದೇ ಇರುವಂತ ದನಗರುಗಳು ಇರ್ತಾವ ನೋಡು, ಅವಕ್ಕ ಭೂಸ ಜಾಸ್ತಿ ಹಾಕಿ ಕೊಡ್ಬೇಕು. ಆಮೇಲೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಖನಿಜ ಮಿಶ್ರಣ ಉಪ್ಪು ಹಾಕಿದ್ರ ಕ್ಯಾಟಲ್ ಫೀಡ್ ತಯಾರಾಯ್ತೇನಪ್ಪ. ಇನ್ನೊಂದ್ ಹೇಳ್ತೀನಿ ನನಗ, ಈ ಅಂಗಡಿಯಾಗಿಂದ ಖರೀದಿ ಮಾಡಿ ತರೋದಕ್ಕಿಂತ ಮನ್ಯಾಗ ಏನ್ ತಯಾರು ಮಾಡ್ತೀವಿ ನೋಡು, ಇದು ಬಹಳ ಚಲೋ ಇರ್ತದ, ಫ್ರೆಶ್ ಇರ್ತದ, ಮತ್ತ ಖರ್ಚು ಕಡಿಮೆನಪ್ಪ. ಹೌದಲ್ಲ? ಅಲ್ಲಪ್ಪ ಶಾಮಣ್ಣ, ನೀ ಏನ್ ಬಿಡು, ಎಚ್ ಎಫ್ ಹಾಕ್ಲೆ ಸಾಕೊಂಡಿದಿ, ಅಷ್ಟೆಲ್ಲ ಕಾಳಜಿ ಮಾಡ್ಬೇಕಾಗ್ತದ. ನನ್ನ ಕಡೆ ನೋಡು ಒಂದೇ ಒಂದು ಜರ್ಸಿ ಅದ, ಅದನ್ನಂತೂ ಇದ್ದಟ್ರಾಗ ಚಲೋತ್ನಾಗ ಇಟ್ಟಿನೇನಪ್ಪ. ಇನ್ನು ಉಳಿದಿದ್ದು ಜವಾರಿ ಆಕಳದವ, ಕಡಿಮೆ ಹಾಲು ಕೊಡ್ತಾವ, ಅವಕ್ಕೆ ಇದೆಲ್ಲ ಯಾಕೆ ಬೇಕು ಅಂತೀನಿ. ಇದೇ ನೋಡ್ ತಪ್ಪ, ಎಲ್ಲಾ ದನಕರುಗಳಿಗೆ ಸಮತೋಲನ ಆಹಾರ ಬೇಕೇ ಬೇಕೇನಪ್ಪ, ಬೆಳವಣಿಗೆ ಚಲೋತ್ನ ಆಗ್ಬೇಕಂತಂದ್ರ ನಾವು ಕುಡಿಬೇಕು ನೋಡು. ಹಿಂಗತಿಯ ಅವು ಹಾಲು ಎಷ್ಟೇ ಕೊಡ್ಲಿ, ಎಲ್ಲಾ ದನಕರುಗಳಿಗೆ ನಾವು ಸಮತೋಲನ ಆಹಾರ ಕೊಡ್ಲೇಬೇಕು ನೋಡು. ಹಂಗಂತೀಯ? ಅಲ್ಲ ಶಾಮಣ್ಣ, ನೀ ಹೇಳೋದು ಬರೋಬರಿ ಅನ್ನು, ಇನ್ ಮ್ಯಾಲ ನಾನು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತೀನಿ. ಮನೆಯಾಗೆ ಎಲ್ಲಾ ಫೀಡ್ ತಯಾರು ಮಾಡಿ ಆಕಳಿಗೆ ಕೊಡ್ತೀನಂತ, ಎಲ್ಲಾ ಆಕಳುಗಳಿಗೆ ಸಮನಾಗಿ ನೋಡ್ಕೋತೀನಪ್ಪ. ಇಷ್ಟು ಮಾಡಿ, ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೋಗೋಣ. ಮತ್ತ ಶಮಣ ಬಹಳ ಟೈಮ್ ಆಯ್ತಪ್ಪ, ಅಲ್ಲಿ ಸಭೆ ನಡೆದದ, ಆ ಸಭೆ ಒಳಗ ನನ್ನ ಆಕಳ ಸಹಿತ ಸ್ಪರ್ಧೆದಾಗೈತೇನಪ್ಪ. ಹೌದು? ಅದೇನ್ ಗೆದ್ದೈತೋ ಹೆಂಗ ಅಂತ ಹೇಳಿ ಒಂದ್ ಸ್ವಲ್ಪ ನೋಡೋಣ ಬರಪ್ಪ ಅಲ್ಲಿ ಹೋಗಿ. ಏ ನಿನ್ನ ಆಕಳ ನಾ ನೋಡಿನಪ್ಪ. ನೋಡಿದಲ್ಲ? ಏ ಬಹಳ ಮಸ್ತ, ಏನ್ ಲಕ್ಷಣ ಅದ, ಏನ್ ಕಳೆ ಅದ ಅದ್ರ ಮೇಲೆ ಅಂತೀನಿ. ಅಬ್ಬಾ ಬಾಬು ನೋಡು, ಈ ಸ್ಪರ್ಧಾದಾಗ ನಿನ್ನ ಆಕಳಿಗೆ ಬಹುಮಾನ ಬಂದ ಬರ್ತದೆ. ಹಂಗೆ ಆಗ್ಲಿಪ್ಪ ಶಾಮಣ್ಣ, ನಿನ್ನ ಮಾತಿನ ಹರಕೆಯಿಂದ ಬಹುಮಾನ ಬತ್ತಂದ್ರ ಅರ್ಧ ಪಾಲು ನಿನಗೆ ಕೊಡ್ತೀನಿ ನೋಡು. ಕೊಡ್ಬೇಕಾ? ಮತ್ತ ನಡಿ ನಡಿ ಹೋಗೋಣ ನಡಿ. ರೈತ ಬಾಂಧವರಿಗೆ ನಮಸ್ಕಾರ. ಈ ಸಂದರ್ಭದಾಗ ಹೆಚ್ಚಿಗೆ ಮಾತಾಡ್ಲಿಕ್ಕೆ ನನಗ ಇಷ್ಟ ಇಲ್ಲ. ಯಾಕಂತಂದ್ರ ಎಲ್ಲಾರು ಬಹುಮಾನದ ಬಗ್ಗೆ ತಿಳಿಕೊಳ್ಳಿಕ್ಕೆ ಕಾತರರಾಗಿ ಕೂತಿರಿ. ದನಗಳ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಮೇವು. ನೀವು ದನಕರುಗಳಿಗೆ ಹೆಂಗ್ ಉಣಿಸ್ತೀರೋ ಹಂಗೇನೆ ಅವು ನಮಗ ಸ್ಪಂದಿಸ್ತಾವ. ಅವು ಉಂಡು ಸಂತಸದಿಂದಿದ್ರ ನಮ್ಮ ಬಾಳು ಕೂಡ ಸಂತಸಮಯ ಆಗ್ತದ. ಇನ್ನು ನೋಡ್ರಿ, ಸ್ಪರ್ಧಾ ವಿಷಯಕ್ಕೆ ಬಂದ್ರ ನೀವೆಲ್ಲ ಬಹಳ ಉತ್ಸಾಹದಿಂದ ಸ್ಪರ್ಧೆಯೊಳಗ ಭಾಗವಹಿಸಿರಿ. ಬಹಳ ಮಂದಿ ರೈತರು ಸ್ಪರ್ಧೆ ಸಲುವಾಗಿನೇ ತಮ್ಮ ತಮ್ಮ ದನಗಳನ್ನ ಬಹಳ ಚಲೋತ್ನ್ಯಾಗ ತಯಾರು ಮಾಡಿಕೊಂಡು ಬಂದಾರ. ಹೈನು ದನಗಳದಾಗ ಹಾಲು ಉತ್ಪಾದನೆ, ದೇಹ ಸೌಷ್ಠವ, ಆರೋಗ್ಯ ಇತ್ಯಾದಿ ಗುಣಲಕ್ಷಣಗಳನ್ನ ಗಮನಿಸಿ ಯಾರಿಗೂ ಅನ್ಯಾಯ ಆಗದಂಗ ಉತ್ತಮವಾದದನ್ನೇ ನಾವು ಆಯ್ಕೆ ಮಾಡಿವಿ. ಈ ಸಲ ಎತ್ತುಗಳ ವಿಭಾಗದಾಗ ಸಂಗನ್ಗೌಡರ ಹಳ್ಳಿಕಾರ್ ಎತ್ತಿನ ಜೋಡಿಗೆ

ನಮ್ಮ ಜೀವ ತೊಗರಿಯೇ ನಮ್ಮ ದೈವ ತೊಗರಿಯಿಂದಲೇ ಸಕಲ ಸೌಭಾಗ್ಯವು ತೊಗರಿಯಿಂದಲೇ ಸಕಲ ಸೌಭಾಗ್ಯವು ತೊಗರಿಯೇ ನಮಗೆ ವರಪ್ರಸಾದವು ತೊಗರಿಯೇ ನಮಗೆ ವರಪ್ರಸಾದವು ತೊಗರಿಯೇ ನಮ್ಮ ಜೀವ ತೊಗರಿಯೇ ನಮ್ಮ ದೈವ ತೊಗರಿಯೇ ನಮ್ಮ ಜೀವ ತೊಗರಿಯೇ ನಮ್ಮ ದೈವ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಖಟಗಿ ಸುಡುಬ್ಯಾಡೋ ಸುಡುಬ್ಯಾಡ ಅಣ್ಣ ಸುಡುಬ್ಯಾಡೋ ತೊಗರಿ ಖಟಗಿ ಸುಡುಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಖಟಗಿ ಸುಡುಬ್ಯಾಡೋ ಸುಡುಬ್ಯಾಡೋ ಅಣ್ಣ ಸುಡುಬ್ಯಾಡೋ ತೊಗರಿ ಖಟಗಿ ಸುಡುಬ್ಯಾಡೋ ತೊಗರಿಯೇ ನಮ್ಮ ಸಂತೋಷವು ತೊಗರಿಯಿಂದಲೇ ಅಸಮಾಧಾನವು ತೊಗರಿಯೇ ನಮ್ಮ ಸಂತೋಷವು ತೊಗರಿಯಿಂದಲೇ ಗಂಗಿ ಏ ಗಂಗಿ ಮನ್ಯಾಗ ಇದ್ದಿದ್ಯಾ ಇಲ್ಲ ಎಲ್ಲಿ ಹೋದ್ಲಪ್ಪ ಆಯ್ಕೆ ಹೊಲದಾಗ ದುಡಿದು ದುಡಿದು ಹೈರಾಣಾಗ ಮನಿಗೆ ಬಂದ್ರ ಒಂದು ಚರಿಗೆ ನೀರು ಕೊಡಕ್ ಆಗಂಗಿಲ್ಲ ಈ ಹೆಂಗಸಿಗೆ ಏ ಗಂಗಿ ನಾ ಕರೆಯಕತ್ತಿದ್ದು ಕೇಳವಲ್ತನ ಯಾಕ ಕಿವಿ ಕಿವಿಡಾದ ಮಾತು ಬಿದ್ದಾವನ ಅಯ್ಯ ಯಾಕೆ ಆಟ ಸಿಟ್ಟಿಗೆ ಬರ್ತಿದಿ ನನಗೇನು ಮಾತನು ಬಿದ್ದಿಲ್ಲ ಕಿವಿನೂ ಕಿವಿಡಾಗಿಲ್ಲ ಅಲ್ಲ ನಾ ಬಂದು ಒಂದು ಗಂಟೆ ಆಗ್ಲಕತ್ತು ಗಂಡ ಹೊಲದಲ್ಲಿಂದ ಬಂದ ಮ್ಯಾಕ ಕುಡಿಯಕ್ ನೀರು ಕೊಡಬೇಕು ಒಂದು ಕಪ್ ಚಾ ಮಾಡಿ ಕೊಡಬೇಕು ಅಂತ ತಿಳಿಯಂಗಿಲ್ಲ ಆರಾಮ ಮನ್ಯಾಗ ಕುಂದಿರ್ತಿದಿ ನಿನಗೆ ಹೆಂಗ್ ಗೊತ್ತಾಗ್ತದ ಹೊಲದಾಗ ಎತ್ತು ದುಡಿಯೋ ಹಂಗ ದುಡಿಲಿಕ್ಕೆ ಹಚ್ಚಿದ್ರ ತಿಳಿತದ ಅಲ್ಲ ನಾ ಬರ ಹೊತ್ತು ನೋಡಿನೇ ಎಲ್ಲರಿಗೆ ಹೋಗಿ ಕುಂದಿರ್ತಿದಲ್ಲ ಅಲ್ಲ ಹಿರಿಯ ಹೊರದ್ಲಿಂದ ಬರುತ್ತಲೇ ಹಿಂಗ ಕೊದ್ರಾಕತ್ತಿದಿ ಏನಾಗೈತ್ ನಿನಗಿವತ್ತ ಸರಿ ತೆಗ್ಯಾಕ ಮಂದಿ ಬರ್ಲಿಲ್ಲೇನು ಏನ ಎತ್ತುಗಳು ಸತಾಯಿಸಿದ್ವ ಹಿಂಗ್ಯಾಕ ಸುಮ್ಸುಮ್ಕ ಒಮ್ಮಕ್ಲೆ ಸಿಟ್ಟಿಗೆ ಬರಾಕತ್ತಿದೆ ಅಂತೀನಿ ಸುಮ್ಸುಮ್ಕ ಸಿಟ್ಟಿಗೆ ಬರಾಕ ನಾನೇನು ಹುಚ್ಚನಾಯಿ ಕಡದೈತನ ಅಯ್ಯ ಹುಚ್ಚನಾಯಿ ಕಡದದೆ ಅಂತ ನಾ ಹೇಳಿದ್ನೇನು ಹಿಂಗ್ಯಾಕ ಮಾತು ಮಾತಿಗೆ ಸಿಟ್ಟಿಗೆ ಬರ್ತಿ ಏನಾಗೈತಂತ ಹೇಳರ ಹೇಳಲ್ಲ ಕೇಳಿ ನೀ ಏನ್ ಮಾಡಕಿ ನಿನಗೇನ್ ತಿಳಿತದ ಹೊಲದ ಕೆಲಸದಾಗ ನಂದ ನನಗ ಆಗ್ಯದ ಸುಮ್ಕೊಂದ್ರು ಹೊಲದ ಕೆಲಸದಾಗ ನನಗೇನು ತಿಳಿಯಂಗಿಲ್ಲ ಅಂತ ತಿಳ್ಕೊ ಆದ್ರ ಏನಾಗ್ಯದ ಅಂತ ಹೇಳಿದ್ರ ತಿಳ್ಕೊಳ್ಳದಾಟು ದಾಡ್ಡಲ್ಲ ಬಿಡು ಕಂಡಾಪಟ್ಟಿ ಶಾಣೆ ಇದ್ದಿ ಸುಮ್ಕೊಂಡ್ರು ಅಯ್ಯ ಸುಮ್ಕುಂದ್ರಂತ ಬಾಯಿ ಮುಚ್ಚಿಸಿದ್ರ ಹೆಂಗ ಏನಾಗ್ಯದಂತ ಹೇಳಿದ್ರ ನಿಂದೇನ್ ಗಂಟ ಹೋಗ್ಕತ್ ಗಂಟ ಗಂಟೆಲ್ಲಿಂದ ಬರ್ತದ ಹಿಂಗ ವರ್ಷದಿಂದ ವರ್ಷ ಬೆಳಿ ಕಡಿಮೆ ಹಾಕೋತ್ ಹೋದ್ರ ಇವತ್ತ ತೊಗರಿ ರಾಶಿ ಸೂರ್ಪಾನ್ ರಾಶಿ ಮಾಡಿದೆ ಬೆಳಿ ಆಟಕಾಟ ಬಂತು ಹೋಗ್ರಿ ಬಿಡು ಭೂಮಿ ತಾಯಿ ನಮಗೆ ಏಟು ಕೊಡಬೇಕಂತ ಮನಸ್ಸು ಮಾಡಿರ್ತಾಳೋ ಆಟೆ ಕೊಡ್ತಾಳ ಬಿಡು ಅದಕ್ಕೆ ಯಾಕೆ ಈಟ ಮನಸ್ಸು ಬೇಸರ ಮಾಡ್ಕೋತಿ ಹೇಳ ಕೈಗೆ ನೀರ್ ಹಾಕ್ತೀನಿ ಕೈ ತೊಳ್ಕೊಂಡು ಉಣ್ಣಾಕತ್ತಿ ಗಂಗಾಳ ಹಸ್ತೀನಿ ಹೇಳ ಅಲ್ಲ ಹಿರಿಯ ಅದ್ಯಾಕೆ ನಿನ್ ಕೈ ಈಟ ಹೋಗಿ ತಿಂದವ ಏನ್ ಮಾಡಿ ಬಂದಿ ಹೊಲದಾಗ ಅದೇ ಹೇಳದ್ನಲ್ಲ ರಾಶಿ ಮಾಡದೆ ಅಂತ ಹಂಗ ತೊಗರಿ ಕಟ್ಟಿಗೆ ಮತ್ ಸೂರ್ಪಾನ್ ಕಟ್ಟಿಗೆ ಇದ್ವಲ್ಲ ಎಲ್ಲಾ ಗ್ವಾಳೆ ಹಾಕಿ ಉರಿ ಹಚ್ಚಿ ಸುಟ್ಟು ಬಂದಿ ನೋಡು ಅಯ್ಯ ಹಿರಿಯ ಒಂದು ಮಾತು ಹೇಳಿ ಏನು ನಮ್ಮ ಊರಾಗ ನಮ್ಮಪ್ಪ ಇಂಥ ಕಟ್ಟಿಗೆ ಗ್ವಾಳ ಹಾಕಿ ಸುಡ್ತಿದ್ದಿಲ್ಲ ನೋಡ ದನಗಳ ಹೆಂಡಿ ಜೋಡಿ ತಿಪ್ಪಾಗ ಹಾಕಿ ಗೊಬ್ಬರ ಮಾಡ್ತಿದ್ದ ವರ್ಷ ವರ್ಷ ಗೊಬ್ಬರ ಹೊಲಕ್ಕೆ ತುಂಬಿ ಹಾಕ್ತಿದ್ದ ನೋಡ ನೀನು ಶಾಣೆ ಹಾಕಿ ನಿಮ್ಮಪ್ಪ ನಿನಗಿಂತ ಶಾಣೆ ಕಟ್ಟಿಗಿಲಿಂದ ಗೊಬ್ಬರ ಆಗ್ತೈತೆ ನಾ ಹುಚ್ಚಿ ನಿಮ್ಮಪ್ಪ ಬಾಳ ಶಾಣೆ ಪಂಡಿತ ದಿಡ್ ಪಂಡಿತ ಅಲ್ಲ ಹಿರಿಯ ನೀ ಹಿಂಗ ಅಣಕದ ಮಾತಾಡ್ಬೇಡ ಬಿಡ ಮತ್ತೆ ಹಂಗ ಆಡ್ಬೇಕು ಖರೇನೇ